ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಗ್ರಾಮೀಣ ಸೇವಾ ಸಹಕಾರಿ ಸಂಘದಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಈ ವಿಷಯವಾಗಿ ಈ ಗ್ರಾಮೀಣ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಮುಂಡಗೋಡ ತಾಲೂಕಿನ ಹಾಸನಗಿಯ ಗಣಪತಿ ಎನ್ ಭಟ್ ಅವರೊಡನೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಾಸನಗಿ ಗ್ರಾಮೀಣ ಸೇವಾ ಸಹಕಾರಿ ಸಂಘ ಇದೆ, ಹಾಸನಗಿಯೊಳಗೆ ಇದೆ. ಇದು ರೈತರಿಗೆ ಅನೇಕ ರೀತಿಯ ಸೇವಾ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಸಹಕಾರಿ ರಂಗದಲ್ಲಿ ಅನೇಕ ರೀತಿಯಿಂದ ಜನರನ್ನು ಒಳಗೊಂಡು ಅವರ ಮೂಲಕ ಕಟ್ಟಿದಂಥ ಇಂತಹ ಸಂಘ ಸಂಸ್ಥೆಗಳು ರೈತರಿಗಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದವು. ಏನೆಲ್ಲ ಸೌಲಭ್ಯಗಳು ಸಿಗ್ತವು ಗ್ರಾಮೀಣ ಪ್ರದೇಶದಲ್ಲಿ, ಮತ್ತೆ ಈ ರೀತಿ ಸೇವಾ ಸಹಕಾರಿ ಸಂಘಗಳಿಂದ ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯ, ಅನೇಕ ರೀತಿಯ ಹಣಕಾಸಿನ ಸೌಲಭ್ಯಗಳನ್ನು ಪಡೆಯುವುದರಿಂದ ರೈತರಿಗೂ ಕೂಡ ಹೊರೆ ಆಗುವುದಿಲ್ಲ. ಅನೇಕ ರೈತರು ಈ ರೀತಿ ಸೌಲಭ್ಯಗಳನ್ನು ಪಡ್ಕೊಂಡು ತಾವು ಆರ್ಥಿಕವಾಗಿ ಸಬಲರಾಗಿರುವುದನ್ನು ನಾವು ನೋಡ್ತೇವೆ. ಈ ನಿಟ್ಟಿನೊಳಗೆ ಇಲ್ಲಿ ಜಿಎನ್ ಭಟ್ ಅವರು ಚೀಫ್ ಎಕ್ಸಿಕ್ಯೂಟಿವ್ ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕರು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಏನೇನು ಸೌಲಭ್ಯಗಳು ಇದಾವು ಈ ಹಾಸನಗಿ ಗ್ರೂಪ್ ಗ್ರಾಮೀಣ ಸೇವಾ ಸಹಕಾರಿ ಸಂಘದಲ್ಲಿ ಅನ್ನೋದನ್ನ ತಿಳಿಸ್ತಾರೆ. ನಮಸ್ಕಾರ ಜಿಎನ್ ಭಟ್ ಅವರು. ನಮಸ್ತೆ ಸರ್. ಈ ರೀತಿ ಗ್ರಾಮೀಣ ಸೇವಾ ಸಹಕಾರಿ ಸಂಘಗಳು ಒಟ್ಟು ರೈತರ ಒಂದು ಕಲ್ಯಾಣ, ಅವರ ಆರ್ಥಿಕ ಏಳಿಗೆಗಾಗಿ ಹುಟ್ಟಿರುವಂತವು. ಹೇಳಿ, ನಮ್ಮ ಈ ರೀತಿ ಸಂಘ ಸಂಸ್ಥೆಗಳು ಏನೇನು ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ? ಮುಖ್ಯವಾಗಿ ಗ್ರಾಮೀಣ ಜನರ ಬದುಕಿನಲ್ಲಿ ಪ್ರಾಥಮಿಕ ಪತ್ತಿನ ಸೇವಾ ಸಹಕಾರಿ ಸಂಘಗಳು ಅವರ ಜೀವನದಲ್ಲಿ ಅವರ ಆರ್ಥಿಕವಾಗಿಯಾಗಿಯೂ ಇರಬಹುದು ಅಥವಾ ಸಾಮಾಜಿಕವಾಗಿಯೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬಂದಿದ್ದಾವೆ. ಈವರೆಗೂ ಸಹಕಾರ ಅನ್ನೋ ಶಬ್ದ ಹೇಳೋ ಹಾಗೆ ಪರಸ್ಪರ ಒಬ್ಬರಿಗೆ ಒಬ್ಬರು, ನಿಮಗಾಗಿ ನಾವು, ನಮಗಾಗಿ ನೀವು, ಈ ತತ್ವದಡಿಯಲ್ಲಿ ಸಹಕಾರ ಸಂಘಗಳು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾವೆ. ಎಂಥ ಏಳು ಬೀಳುಗಳಲ್ಲೂ ಕೂಡ, ಗ್ರಾಮೀಣ ಜನರ ಏಳು ಬೀಳುಗಳಲ್ಲೂ ಕೂಡ ಎಲ್ಲ ಸಹಕಾರ ಸಂಘಗಳು ಕೂಡ ಪಾಲ್ಗೊಂಡು ಅವರ ಕಷ್ಟದಲ್ಲಿಯೂ ಸುಖದಲ್ಲಿಯೂ ಕೂಡ ಭಾಗಿಯಾಗಿ ಸ್ವಾವಲಂಬನೆಯಿಂದ ಕೃಷಿಕರು ಬದುಕಬೇಕು ಎನ್ನುವಂಥ ಮೂಲ ತತ್ವದ ಅಡಿಯಲ್ಲಿ ನಾವೆಲ್ಲ ಸಹಕಾರಿಗಳು ಕೆಲಸ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಗ್ರಾಮೀಣ ಭಾಗದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸರ್ಕಾರದಿಂದ ಕೊಡುವಂಥ ಬೆಳೆ ಸಾಲ ಇರಬಹುದು ಅಥವಾ ಮಾಧ್ಯಮಿಕ ಸಾಲ ಅಥವಾ ಇತರೆ ರೈತನಿಗೆ ಅವಶ್ಯ ಇರುವಂಥ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಬಂದಿದ್ದಾವೆ. ಜೊತೆಯಲ್ಲಿ ಸರ್ಕಾರದಿಂದ ಕೊಡಮಾಡುವಂಥ ಸಾಲ ಮನ್ನಾದಂಥ ಸೌಲಭ್ಯಗಳಿರ್ಬೋದು ಅಥವಾ ವಿಮೆಯಂಥ ಸೌಲಭ್ಯ ಇರ್ಬೋದು ಅಥವಾ ಯಶಸ್ವಿನಿ ಯೋಜನೆಯಂಥ ವಿಮಾ ಸೌಲಭ್ಯ ಅತ್ಯಂತ ಸುಂದರವಾದದ್ದು. ಅದನ್ನೆಲ್ಲ ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ, ಜೊತೆಯಲ್ಲಿ ಯಾವ ರೈತನಿಗೂ ಅನ್ಯಾಯವೂ ಆಗದೇ ಇರೋ ಹಾಗೆ ನೋಡಿಕೊಳ್ತಾ ರೈತನನ್ನ ತಲುಪ್ತಾ ಇದ್ದಾವೆ. ಇಷ್ಟೆಲ್ಲ ಗುರಿಯನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಮೆಂಬರ್ ಆಗಬೇಕು, ಮೆಂಬರ್ ಆಗ್ಲಿಕ್ಕೆ ಇಂತಿಂತ ನಿಯಮಗಳು ಇಂಥವೇನ್ರಿ ಇದು? ಖಂಡಿತವಾಗಿಯೂ ಇದ್ದಾವೆ. ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಸದಸ್ಯನಾಗಬೇಕು ಅಂದರೆ ಪ್ರಮುಖವಾಗಿ ಆತ ಜಮೀನನ್ನು ಹೊಂದಿರಬೇಕು. ಅದು ಇಲ್ಲ ಅಂದರೆ ಒಂದು ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಒಂದು ಬಯಲಾದ ಅಥವಾ ಉಪನಿಯಮಗಳ ಅನ್ವಯದಲ್ಲಿ ಎಷ್ಟು ಕಾರ್ಯವ್ಯಾಪ್ತಿ ಇದೆಯೋ ಅಲ್ಲಿ ವಾಸವಾಗಿರಬೇಕು, ಅದು ಪ್ರಥಮ ಆದ್ಯತೆಯಾಗಿರ್ತದೆ. ಎರಡನೆಯದಾಗಿ ಅಲ್ಲಿ ಎರಡರಲ್ಲೂ ಹೊಂದಿಲ್ಲ ಅಂತಂದರೆ ಹೊರಗಡೆಯವರು ಕೂಡ ಮೆಂಬರ್ ಆಗಬಹುದು, ಸದಸ್ಯ ಆಗಬಹುದು, ಆದರೆ ಒಂದೇ ರೀತಿಯ ಎರಡು ಸಂಘಗಳಲ್ಲಿ ಆತನಿಗೆ ಸದಸ್ಯತ್ವ ಹೊಂದುವುದಕ್ಕೆ ಅವಕಾಶ ಇಲ್ಲದ ಕಾರಣ ಅವನು ಎಲ್ಲಿ ವಾಸ ಇರ್ತಾನೋ ಅಲ್ಲಿ ಸದಸ್ಯತ್ವ ಇರಬಾರದು. ಅವಾಗ ನಾವು ಸದಸ್ಯತ್ವವನ್ನು ಅವರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಭೂಮಿ ಇದ್ದವರಿಗೆ ಮಾತ್ರ, ರೈತರಿಗೆ ಮಾತ್ರ ಅನ್ನೋದು? ಪ್ರಥಮ ಆದ್ಯತೆ ರೈತರಿಗೆ ಇರ್ತದೆ. ಕಾರಣ ಇಷ್ಟೇ, ಬೇರೆ ಸಾಲ ತಗೊಳ್ಳುವವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಇರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರಬಹುದು, ಅಲ್ಲಿ ಹೋಗಿ ಅವನಿಗೆ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಸುಲಭ ಸಾಧ್ಯ ಆಗುತ್ತೆ. ಆದರೆ ಕೃಷಿಕರಿಗೆ ಹಾಗಲ್ಲ. ಆತನ ಪತ್ತು ಅಂತ ಪತ್ತು ಮತ್ತು ಮಾರಾಟ ಅಂತ ಬೆಳೆದ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ವೇದಿಕೆ ಬೇಕು. ಜೊತೆಯಲ್ಲಿ ತನ್ಮೂಲಕ ಅವನು ತನ್ನ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳೋದಾದರೆ ಅದಕ್ಕೆ ಸ್ಥಳೀಯವಾದಂತಹ ಸಂಘ ಸಂಸ್ಥೆಗಳೇ ಅದಕ್ಕೆ ಕಾರಣವಾಗ್ತವೆ. ಆದ್ದರಿಂದ ಅವರಿಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತೇವೆ. ವೈಯಕ್ತಿಕನೂ ಆಗ್ಬಹುದು ಅಥವಾ ಗುಂಪಲ್ಲಿ ಕೂಡ, ಈಗ ಸ್ವಸಹಾಯ ಗುಂಪುಗಳು ಇರ್ತವೆ, ಅವರು ಕೂಡ ಆಗ್ಬಹುದು. ಖಂಡಿತವಾಗಿಯೂ ಸರ್, ಖಂಡಿತವಾಗಿಯೂ ಸ್ವಸಹಾಯ ಸಂಘಗಳು ಕೂಡ ನಮ್ಮಲ್ಲಿ ಸದಸ್ಯತ್ವವನ್ನು ಹೊಂದಬಹುದು. ತನ್ಮೂಲಕ ಸರ್ಕಾರದಿಂದ ಬರುವಂತಹ ಸಾಲ ಸೌಲಭ್ಯ ಇರಬಹುದು ಅಥವಾ ಅವರ ಉಳಿತಾಯ, ಪ್ರಮುಖವಾಗಿ ಸ್ವಸಹಾಯ ಸಂಘಗಳ ಉಳಿತಾಯವನ್ನು ಕೂಡ ನಮ್ಮಲ್ಲಿ ಅವರು ಮಾಡಬಹುದಾಗಿದೆ. ಅಂದ್ರೆ ಸಾಲ ಸೌಲಭ್ಯ ಪಡೆಯುವುದು ಮತ್ತೆ ಉಳಿತಾಯ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ಹೌದು ಸರ್, ಖಂಡಿತವಾಗಿಯೂ ಇದೆ. ನಮ್ಮತ್ತೆ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ವಿಶೇಷತೆ ಏನಂದ್ರೆ, ಯಾವ ರೈತ ತನ್ನ ಮಹಸೂಲನ್ನ ವಿಕ್ರಿ ಮಾಡ್ತಾನೋ ಅಥವಾ ಮಾರಾಟ ಮಾಡ್ತಾನೋ ಅದರಿಂದ ಬಂದಂಥ ಹಣದಲ್ಲಿ ಒಂದಷ್ಟು ಸಮ ಪೋರ್ಷನ್ ಅಂದರೆ ಸ್ವಲ್ಪ ಭಾಗವನ್ನು ಆತನಿಗೆ ಕಡ್ಡಾಯವಾಗಿ ಠೇವಣಿಗಳನ್ನು ನೀಡುವಂಥ ವ್ಯವಸ್ಥೆ ಎಲ್ಲ ಸಂಘಗಳಲ್ಲೂ ಇದೆ. ತನ್ಮೂಲಕ ಆತನ ಕಷ್ಟಕಾಲದಲ್ಲಿ ಆ ಠೇವನ್ನು ಅವನು ಬಳಸ್ಕೊಳ್ಬಹುದು. ಅವನಿಗೆ ಅರಿವಿಲ್ಲದಂತೆ, ಕೃಷಿಕನಿಗೆ ಅರಿವಿಲ್ಲದಂತೆಯೇ ಠೇವಣಿ ಜಮಾ ಆಗ್ತಾ ಸಂಗ್ರಹ ಆಗ್ತಾ ಹೋಗುವುದು. ಆ ನಂತರ ಅವನ ಅವಶ್ಯಕತೆ ಇದ್ದಾಗ ಕಷ್ಟದಲ್ಲಿ ಆತನು ಅದನ್ನು ಬಳಸ್ಕೊಳ್ಳುವಂಥ ವ್ಯವಸ್ಥೆ. ಇದು ಸುಂದರವಾದ ಪರಿಕಲ್ಪನೆ. ಯಾಕೆಂದರೆ ಈಗ ಸೇವಿಂಗ್ಸ್ ಅನ್ನೋದು, ಉಳಿತಾಯ ಅನ್ನೋದೇ ಕಷ್ಟಕರವಾದಂಥ ಈ ದಿವಸದಲ್ಲಿ ಈ ಹನಿ ಹನಿಗೂಡಿ ಹಳ್ಳ ಅನ್ನೋ ಥರ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಂದರೆ ಇನ್ಶೂರೆನ್ಸ್ ಎಲ್ಲರಿಗೂ ಕವರ್ ಆಗುತ್ತಾ ಮೆಂಬರ್ ಆದವರಿಗೆ? ಇಲ್ಲ ಸರ್, ಹಾಗಿಲ್ಲ. ಇನ್ಶೂರೆನ್ಸನ್ನು ಬೇಕಾದವನು ಪಡ್ಕೊಳ್ಬಹುದು ಅಷ್ಟೇ. ಬಟ್ ಕ್ರಾಪ್ ಲೋನ್, ಬೆಳೆ ವಿಮಾ, ಯಾರು ಬೆಳೆ ಸಾಲವನ್ನು ಹೊಂದಿರ್ತಾನೋ ಅವನಿಗೆ ಕಡ್ಡಾಯವಾಗಿ ವಿಮೆಯನ್ನು ನಾವು ಕೊಡ್ತೇವೆ. ಕಡ್ಡಾಯವಾಗಿ ಅದು ಮಾಡಲೇಬೇಕಾದಂಥ ಪ್ರಕ್ರಿಯೆ. ಈಗ ಸಾಲ ಸೌಲಭ್ಯವನ್ನು ನಾವು ತೆಗೆದುಕೊಳ್ಳೋದಾದರೆ ಎಂತೆಂಥ ಸಾಲ ಸೌಲಭ್ಯಗಳು? ಪ್ರಮುಖವಾಗಿ ಕೃಷಿ ಸಂಬಂಧಿತವಾದಂಥ ಸಾಲಗಳನ್ನು ಕೊಡ್ತೇವೆ. ಶಾರ್ಟ್ ಟರ್ಮ್ ಲೋನ್ ಅಂದರೆ ಅಲ್ಪಾವಧಿ ಸಾಲ ಅಂಥೇಳಿ ಬೆಳೆ ಸಾಲ, ಆಮೇಲೆ ಜಮೀನಿನ ಅಭಿವೃದ್ಧಿಗೆ ಅಥವಾ ಆತನಿಗೆ ಕ್ಯಾಟಲ್ ಶೆಡ್, ಡ್ರೈನೇಜ್ ಅಥವಾ ಭೂಮಿ ಅಭಿವೃದ್ಧಿಗೆ ಅಥವಾ ವಾಹನವನ್ನು ಖರೀದಿ, ಉದಾಹರಣೆ ಟ್ರ್ಯಾಕ್ಟರು ಆರ್ ಪವರ್ ಟಿಲ್ಲರು, ಈ ಥರದ ಖರೀದಿ ಮಾಡೋದಕ್ಕೆ ಮಾಧ್ಯಮಿಕ ಸಾಲ, ಮಿಡ್ ಟರ್ಮ್ ಲೋನ್ 5-7 ಕಂತವರೆಗಿನ ಸಾಲವನ್ನು ಕೊಡ್ತೇವೆ. ಜೊತೆಯಲ್ಲಿ ಅಡಿಕೆಯ ಮೇಲೆ ಅಡ್ವಾನ್ಸ್ ಮಾಡುವಂಥದ್ದು ಅಥವಾ ರೈತನ ಮಹಸೂಲಿನ ಮೇಲೆ ಅಡ್ವಾನ್ಸ್ ಮಾಡಿ ಅಥವಾ ಸಾಲವನ್ನು ಕೊಡೋದು, ಆಮೇಲೆ ವಾಹನ ಸಾಲವನ್ನು ಕೊಡ್ತೇವೆ. ಹೌಸಿಂಗ್ ಲೋನ್ ಇದೆ, ಮನೆ ಕಟ್ಟೋದಕ್ಕೆ ಸಾಲವನ್ನು ಕೊಡ್ತೇವೆ. ಜೊತೆಯಲ್ಲಿ ಇದನ್ನು ಹೊರತುಪಡಿಸಿ ಕೃಷಿ ಅಭಿವೃದ್ಧಿಗೆ ಅಂತ ಹೇಳಿಬಿಟ್ಟು ಆತನ ಅಡಿಕೆ ಅಥವಾ ಮಹಸೂಲಿನ ವಿಕ್ರಿಯ ಪ್ರಮಾಣವನ್ನು, ಮಾರಾಟದ ಪ್ರಮಾಣವನ್ನು ಆಧರಿಸಿ ಮತ್ತು ತಿರುಗಿಕೊಡುವಂಥ ರೀಪೇಮೆಂಟ್ ಕೆಪಾಸಿಟಿಯನ್ನು ಆಧರಿಸಿ ಓವರ್ ಡ್ರಾಫ್ಟ್ ಲಿಮಿಟ್ಟು ಕ್ಯಾಶ್ ಕ್ರೆಡಿಟ್ ಥರ ಒಂದು ಮಾಡಿ ಈ ಥರದ ಸಾಲಗಳನ್ನು ಕೊಡುತ್ತೇವೆ. ಜೊತೆಯಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಮೂಹಿಕ ಜವಾಬ್ದಾರಿಯ ಮೇಲೆ ಅವರು ಏನಾದರೂ ಅಭಿವೃದ್ಧಿ ಮಾಡೋದಾದರೆ ಅವರಿಗೂ ಕೂಡ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಹೈನುಗಾರಿಕೆ ಸಾಲವನ್ನು ಕೊಡ್ತೇವೆ. ಮೂರು ತರಹದ ಸಾಲ ಇದಾವೆ, ಶಾರ್ಟ್ ಟರ್ಮ್, ಮೀಡಿಯಂ, ದೀರ್ಘಾವಧಿ ಸಾಲನೂ ಇದೆ. ಮತ್ತು ನಾವು ಸದ್ಯ ದೀರ್ಘಾವಧಿ ಸಾಲಗಳನ್ನು ಯಾವುದನ್ನೇ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರೋದು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಎರಡು ಮಾತ್ರ ಕೊಡ್ತಾ ಇದ್ದೇವೆ. ಈಗ ಜನಸಾಮಾನ್ಯರು ಇರ್ತಾರೆ, ಅವರು ಒಂದು ಸಣ್ಣ ಪುಟ್ಟ ಉದ್ಯೋಗ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು ಅನ್ನುವಂಥವ್ರಿಗೇನಾದರೂ ವ್ಯಾಪಾರಕ್ಕೋಸ್ಕರ ಸಾಲವನ್ನು ಕೊಡ್ತೇವೆ ಒಂದು. ಆಮೇಲೆ ನಮ್ಮಲ್ಲಿಯ ಸದಸ್ಯರಿಗೆ ಅಥವಾ ಈ ಭಾಗದ ಯಾವುದೇ ಸದಸ್ಯರಿಗೆ ಆದಷ್ಟು ಓಡಾಟದ ಹೊರೆ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಕಿರಾಣಿ ವ್ಯವಹಾರ, ದಿನಸಿ ದೈನಂದಿನ ಎಲ್ಲ ಪದಾರ್ಥಗಳ ನಮ್ಮಲ್ಲಿ ಲಭ್ಯ ಆಗುವಂತೆ, ಹಾಗೆ ಕೃಷಿ ಪರಿಕರಗಳು, ಉದಾಹರಣೆಗೆ ಪೈಪ್ ಐಟಮ್ ಇರಬಹುದು ಅಥವಾ ನೀರಾವರಿ, ಅದು ಅಗತ್ಯವಾದಂಥ ಎಲ್ಲ ವಸ್ತುಗಳು ಕೂಡ ಎಲ್ಲ ಸಂಘದಲ್ಲಿ ಲಭ್ಯವಿರುವಂತೆ ನೋಡಿಕೊಳ್ತಾರೆ. ಜೊತೆಯಲ್ಲಿ ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆ, ಸರ್ಕಾರದಿಂದ ಬಡವರಿಗೆ ಇನ್ನು ಅಕ್ಕಿ ಕೊಡೋ ವ್ಯವಸ್ಥೆ ಅಥವಾ ಪಡಿತರ ಕೊಡೋ ವ್ಯವಸ್ಥೆ, ಅದು ಕೂಡ ಸಮರ್ಪಕವಾಗಿ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಈ ಸಹಕಾರ ಸಂಘಗಳಲ್ಲಿ ವಿಶೇಷತಃ ಈ APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಎಲ್ಲವೂ ಕೂಡ ನಮ್ಮಲ್ಲಿನ ಮಹಸೂಲು ಯಾವುದೇ ಹೊರಗಡೆಯ ದಲ್ಲಾಳಿಗಳ ಕೈಯಲ್ಲಿ ಸಿಗದೆ ಅದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖಾಂತರವೇ ವಿಕ್ರಿ ಆಗುತ್ತೆ. ಜೊತೆಯಲ್ಲಿ ವಿಕ್ರಿಯಾದಂಥ ಹಣ ಮೊತ್ತಕ್ಕೆ ರೈತನು ಕಾಯಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಇವತ್ತು ಆತ ಮಾರಾಟ ಮಾಡಿದರೆ ಅವತ್ತೇ ಆತನ ಸಾಲದ ಖಾತೆಗೆ ಅಥವಾ ಉಳಿತಾಯದ ಖಾತೆಗೆ ನಾವು ಹಣವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೆ. ಬಹುಶಃ ಈ ವ್ಯವಸ್ಥೆ ಎಲ್ಲೂ ಸಿಗಲಿಕ್ಕಿಲ್ಲ. ಇಲ್ಲಿ ಖರೀದಿದಾರರು ಯಾರು ಹಾಗಾದರೆ? ಇಲ್ಲ, ನಾವು ಟೆಂಡರಿಗೆ ಅಡಿಕೆಯನ್ನು ಅಥವಾ ಮಹಸೂಲನ್ನು ಹಾಕಿದಾಗ ಖರೀದಿದಾರರು ಬಿಡ್ಡಿಂಗ್ ಮಾಡ್ತಾರೆ. ಅಲ್ಲಿ ಹೈಯೆಸ್ಟ್ ಟೆಂಡರ್ ಯಾರಿಗಾಗಿ? ಹಾ, ಆನ್ಲೈನಲ್ಲಿ ಆಗುತ್ತೆ. ಆನ್ಲೈನ್ ಅಂದರೆ ಆಫ್ಲೈನು ಬರ್ದು ಹಾಕ್ತಾರೆ, ಬಟ್ ಹೈಯೆಸ್ಟ್ ಬಿಡ್ಡಿಂಗ್ದಾರರು ಯಾರು ಅವರಿಗೆ ಅಡಿಕೆ ಆಗುತ್ತೆ. ಜೊತೆಯಲ್ಲಿ ಈಗ ಬರ್ತಾ ಬರ್ತಾ ಕೃಷಿ ಕಾರ್ಮಿಕರ ಸಮಸ್ಯೆ, ಕೂಲಿ ಸಮಸ್ಯೆ, ಈ ಥರದ್ರಿಂದ ನಾವು ಹಸಿ ಅಡಿಕೆಯನ್ನು, ರಾ ಮಟೀರಿಯಲನ್ನು ಕೂಡ ನಾವು ಟೆಂಡರ್ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಯಲ್ಲಿ ಅಂಥ ರೈತರಿಗೆ ಸಂಘದ ವತಿಯಿಂದನೇ ವ್ಯವಸ್ಥೆ ಮಾಡೋದು, ಅಂದರೆ ಯಾರು ಖರೀದಿದಾರ ಯಾರು ಇರ್ತಾನೋ ಅವನಿಗೆ ಸಂಘವೇ ಸಂಪರ್ಕ ಮಾಡಿ ರೈತನಿಗೆ ಒಳ್ಳೆಯ ಬೆಲೆ, ನ್ಯಾಯವಾದಂಥ ಬೆಲೆ ಸಿಗುವಂತೆ ಮಾಡೋದು ನಾವು. ಅಂದರೆ ಸ್ಪರ್ಧಾತ್ಮಕ ಬೆಲೆ? ಹಾಂ, ಸ್ಪರ್ಧಾತ್ಮಕ ಬೆಲೆ ಸಿಗುವಂತೆ ಮಾಡ್ತೀವಿ. ಈ ಸ್ವಸಹಾಯ ಸಂಘಗಳು ಇದಾವಲ್ಲ, ಗುಂಪಿಗೆ ಸಾಲ ಕೊಡುವಂಥದ್ದು, ಅದಕ್ಕೂ ಮಿತಿ ಏನಾದರೂ ಇರುತ್ತೆ? ಹಾಂ, ಆ ಥರ ಇಲ್ಲ. ಅವರದ್ದು ರಿಪೇಮೆಂಟ್ ಕೆಪಾಸಿಟಿ ನೋಡಿ ಅಥವಾ ಅವರದ್ದು ರಿಕ್ವೈರ್ಮೆಂಟ್ ಏನಿದೆ ನೋಡಿ ಅದರಲ್ಲಿ ಕೊಡ್ತೇವೆ. ಈ ಸಾಲವನ್ನು ಪಡ್ಕೊಂಡಂಥ ರೈತರು ನೀವು ನೋಡಿರ್ತೀರಿ, ಇನ್ನು ಸಾವಿರಾರು ರೈತರಿಗೆ ಸಾಲ ಸೌಲಭ್ಯ ಕೊಟ್ಟಿರ್ತೀರಿ, ಅದು ಸಮರ್ಪಕವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಯಾವ ಕಾರಣಕ್ಕಾಗಿ ತಗೊಂಡಿದ್ದಾರೆ ಅದಕ್ಕೆ ಉಪಯೋಗ ಆಗ್ತಾ ಇದೆ ಹಂಗನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ ಅನಿಸುತ್ತೆ. ಯಾಕೆಂದರೆ ಸಾಲ ತೆಗೆದುಕೊಂಡು ಹೋದವನಿಗೆ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವ ಜವಾಬ್ದಾರಿ ಹೇಗಿದೆಯೋ, ಹಾಗೆ ಸಾಲ ಕೊಟ್ಟವನಿಗೂ ಕೂಡ ಆತ ಸಮರ್ಪಕವಾಗಿ ಬಳಕೆ ಮಾಡಿದಾನೆ ಇಲ್ಲ ಅನ್ನೋ ನೋಡೋ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾವು ಸಾಲ ಕೊಟ್ಟಾಗ ಆ ವ್ಯಕ್ತಿಯ ಮನೆಗೆ ಅಥವಾ ಆ ವ್ಯಕ್ತಿಯ ಜಮೀನಿಗೆ ಸಂಘದ ಸದಸ್ಯರು ಯಾರಾದರೂ, ನೌಕರರಾಗಲಿ, ಸಿಬ್ಬಂದಿಗಳಾಗಲಿ ಅಥವಾ ಸದಸ್ಯರು ಹೋಗಿ ಆತನ ಆ ಹಣದ ಸದ್ಬಳಕೆಯನ್ನು ನೋಡಿ ನಾವು ಖಾತ್ರಿಪಡಿಸಿಕೊಂಡು ಆಮೇಲೆ ಮುಂದಿನ ಹಣವನ್ನು ಬಿಡುಗಡೆ ಮಾಡುವ ವ್ಯವಸ್ಥೆನೂ ಇದೆ ನಮ್ಮಲ್ಲಿ. ಮತ್ತೆ ಮರುಪಾವತಿ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ? ಸರ್ವೇ ಸಾಮಾನ್ಯ 98% ಮರುಪಾವತಿ ಆಗ್ತಾ ಇದೆ. ಅದರರ್ಥ ರೈತ ಸ್ವಾವಲಂಬಿ ಆಗ್ತಾ ಇದ್ದಾನೆ ಅನ್ನೋದೇ ಅದರ ಸೂಚನೆ ಅಂತ ಅಂದ್ಕೊಳ್ತೇನೆ ನಾನು. ಮತ್ತೆ ಸಾಲ ಸೌಲಭ್ಯ ಯಾಕೆ ಪಡ್ಕೋಬೇಕು? ಕೆಲವೊಂದು ಜನ ಹೆದರ್ತಾರೆ, ಸಾಲ ಬೇಡಪ್ಪ, ಯಾಕದು ಸುಮ್ಮನೆ ಉಪವಾಸ ಇರೋಣ, ಅದ್ರ ಸಾಲ ಬೇಡ, ಇಂಥ ಮನೋಭಾವನೆ ಇದೆ. ಸಾಲವನ್ನು ಅವಶ್ಯ ಇದ್ದಾಗ ಪಡೆದುಕೊಳ್ಳಲೇಬೇಕು. ಅವಶ್ಯ ಹೇಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಜಮೀನನ್ನು ಅಥವಾ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಮನಸ್ಸಿದ್ದಂಥ ವ್ಯಕ್ತಿ ಸಾಲಕ್ಕೆ ಹೆದರಿ ಕೂತ್ಕೊಂಡ್ರೆ ಜಮೀನು ಅಭಿವೃದ್ಧಿ ಆಗೋದಿಲ್ಲ. ಒಂದಷ್ಟು ಗಳಿಸಬೇಕಂದ್ರೆ ಒಂದಷ್ಟು ಕಳಿಬೇಕು. ಆ ದೃಷ್ಟಿಯಿಂದನಾದರೂ ಆತ ಸಾಲ ಮಾಡಬೇಕು. ಜೊತೆಯಲ್ಲಿ ಹೆಚ್ಚಿನ ಬಡ್ಡಿ ದರದ ಶೋಷಣೆಗೆ ಒಳಪಡದ ಸಾಲ ಯಾವುದಿದೆಯೋ ಅದರ ಬಗ್ಗೆ ಆತ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಉದಾಹರಣೆಗೆ ಬೆಳೆ ಸಾಲ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಶೂನ್ಯ ಬಡ್ಡಿ ದರ, ಬಡ್ಡಿಯೇ ಇಲ್ಲ, ಅಸಲನ್ನು ತಗೋಬೇಕು, ಅಸಲನ್ನು ಮರುಪಾವತಿ ಮಾಡಬೇಕು. ಆಮೇಲೆ ಮಾಧ್ಯಮಿಕ ಸಾಲಗಳು, ಕಂತಿನ ಸಾಲ ಕೇವಲ 3%, 3% ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಾವೆ. ಈ ತರಹದ ಸಾಲಗಳನ್ನು ರೈತ ಸದ್ಬಳಕೆ ಮಾಡಿಕೊಂಡ ಪಕ್ಷದಲ್ಲಿ ಬಡ್ಡಿಯಿಂದ ಶೋಷಣೆಗೆ ಒಳಪಡದೆ ಆತ ಸ್ವಯಂ ತಾನೂ ಕೂಡ ಜೊತೆಯಲ್ಲಿ ಜಮೀನನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಅವಕಾಶ ಜಾಸ್ತಿ ಇದೆ. ಆ ನಿಟ್ಟಿನಲ್ಲಿ ಸಾಲವನ್ನು ತಗೊಂಡು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನೋದು. ಈಗ ಅಣ್ಣತಮ್ಮರು ಇರ್ತಾರೆ, ಅಪ್ಪನ ಹೆಸರಲ್ಲೇ ಜಮೀನಿದೆ, ಅಪ್ಪನ ಅಪ್ಪ ಇಲ್ಲ, ಈಗ 4 ಅಣ್ಣತಮ್ಮರು ಇದ್ದಾರೆ, 4 ಅಣ್ಣತಮ್ಮರು ಬಂದು ಕೇಳಿದರೆ ಸಾಲ ಕೊಡಲಿಕ್ಕೆ ಸಾಧ್ಯನಾ? ಇಲ್ಲಿ ಇಲ್ಲ, ಹಾಗೆ ಕೊಡೋದಕ್ಕೆ ಬರೋದಿಲ್ಲ. ಯಾರಿಗಾದರೂ ಒಬ್ಬರಿಗೆ ಸಾಲ ಕೊಡ್ತೇವೆ, 3 ಒಪ್ಪಿಗೆ ಪತ್ರ ಕೊಟ್ಟಿರಬೇಕು, ಅಥವಾ 4 ಹೆಸರಲ್ಲಿ ಅವರದ್ದು ಕೃಷಿ ಭೂಮಿ ಬೇರೆ ಬೇರೆ ಆಗಿರಬೇಕು ಇರಬೇಕು. ಇಲ್ಲಾಂತಂದರೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಫೇಸ್ ಮಾಡಿ ಈ ನಿರ್ಣಯಕ್ಕೆ ಬಂದಿರೋದು. ಸಾಲ ತಗೊಳ್ಳೋದು ತಗೊಳ್ಳೋದು ಯಾರು ಕಟ್ಟದೆ ಇರೋದು ಈ ಸಮಸ್ಯೆ. ಜಮೀನಿಗೆ ಹೋಗಿ ನಿಂತಾಗ ವಿಭಾಗ ಆಗಿರೋದಿಲ್ಲ, ಈ ಜಮೀನಿಂದು ಇಲ್ಲ ಇದು ಅಣ್ಣಂದು, ಈ ಜಮೀನಿಂದು ಇದು ಅಣ್ಣಂದು, ಹಂಗೆ ನಿನ್ನ ಜಮೀನಿಲ್ಲಿ ಅವನು ಸಿಗೋದೇ ಇಲ್ಲ. ಅವಾಗ ಕಾನೂನು ಕ್ರಮಕ್ಕೆ ಹೋಗಬೇಕಿದ್ದರೆ ಅದು ಸಮಸ್ಯೆ ಎದುರಾಗ್ತದೆ. ಹಾಗಾಗಿ ಹಾಂ, ಪರ್ಟಿಕ್ಯುಲರ್ಲಿ ಇದೇ ಜಾಗ ಒಂದು ಅಂತನೂ ನಮಗೆ ಖಾತ್ರಿ ಇರಬೇಕು. ಈಗ ಜಮೀನು ಕೊಂಡ್ಕೋಬೇಕು ನಾನು, ಅಥವಾ ಒಂದು ಹಸು ಕೊಂಡ್ಕೋಬೇಕು, ಎಮ್ಮೆ ಕೊಂಡ್ಕೋಬೇಕು, ದನಗಳನ್ನ ಕೊಂಡ್ಕೋಬೇಕು, ಅದಕ್ಕೂ ಲೋನ್ ಇದೆ? ಹೌದು, ಖಂಡಿತವಾಗಿಯೂ ಇದೆ. ಜಮೀನು ಖರೀದಿಗೆ ಸರ್ಕಾರವೇ DCC ಬ್ಯಾಂಕ್ ಮೂಲಕ 3% 3% ಸಾಲ ಕೊಡ್ತಾ ಇದೆ. ಆಮೇಲೆ ಹೈನು ಹಸು ತಗೊಳ್ಳೋದಕ್ಕೆ ಸಂಘದ ವತಿಯಿಂದನೇ ಎಲ್ಲ ರೀತಿಯ ವ್ಯವಸ್ಥೆ, ಹಸು ಅಥವಾ ಎಮ್ಮೆ ತಗೊಳ್ಳೋದು ಯಾವುದೇ ಇತ್ತು ಸಂಘದ ವತಿಯಿಂದ ಸಾಲ ಸೌಲಭ್ಯ ಇದೆ ಅದಕ್ಕೆ. ಅಲ್ಲಿ ಕೂಡ ಮರುಪಾವತಿ ಹೀಗೆ? ಹಾಂ, ಜಮೀನು ಅಭಿವೃದ್ಧಿ ತಗೊಂಡ್ರೆ 10 ಅದೊಂದು ಸ್ವಲ್ಪ ದೀರ್ಘಾವಧಿ ಅಂತ ಅನಿಸುತ್ತೆ, ಬಟ್ ಅದು ಮಿಡ್ಯ ಟರ್ಮ್ ಲೋನ್, ಮಾಧ್ಯಮಿಕ ಸಾಲ ಅಂತಾನೆ ಕನ್ಸಿಡರ್ ಆಗುತ್ತೆ. 10 ಅವಧಿಯಲ್ಲಿ ಅವನು ಮರುಪಾವತಿ ಮಾಡಬೇಕು. ಈ ರೀತಿ ಸಹಕಾರ ಸಂಘದಿಂದ ಅಥವಾ ಸರ್ಕಾರಿ ಹಣಕಾಸು ಸಂಸ್ಥೆಗಳಿಂದ ನಾವು ಸಾಲ ಸೌಲಭ್ಯವನ್ನು ಪಡ್ಕೊಂಡ್ವಿ ಅಂತೇಳಂದ್ರೆ ಅದೇನು ದೊಡ್ಡ ಬಡ್ಡಿ ಇರಲ್ಲ, ಒಂದು ಹಂತದವರೆಗೆ ಅವರು ಕೂಡ ವಿಚಾರ ಮಾಡಿ ಹೊರೆ ಆಗಲ್ದಂಗೆ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅವನ್ನೆಲ್ಲರೂ ಮಾಡ್ತಾ ಇರ್ತಾರೆ. ಅಭಿವೃದ್ಧಿ ಪ್ರಮಾಣ ನೀವು ನೋಡಿದ ಹಾಗೆ ಆಗ್ತಾ ಇದೆಯಾ? ಈ ರೀತಿ ಸಾಲ ಸೌಲಭ್ಯ ಪಡ್ಕೊಂಡು ಆರ್ಥಿಕವಾಗಿ ಮುಂದೆ ಬರುವುದು, ಮತ್ತೆ ಮುಂದಿನ ವರ್ಷನೂ ಕೂಡ ನಾ ಇಂಥ ಸಾಲ ಸೌಲಭ್ಯ ತಗೋಬೇಕು, ಇನ್ನೂ ವಿಸ್ತರಣೆ ಮಾಡಬೇಕು? ಖಂಡಿತವಾಗಿಯೂ ಇಲ್ಲಿ ಎರಡು ಅಂಶಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು. ಒಂದು, ಈ ರೀತಿಯ ಸಾಲ ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯ ತಗೊಂಡು ಜಮೀನು ಅಭಿವೃದ್ಧಿ ಮಾಡೋದು ಒಂದು ಭಾಗ. ಆದರೆ ಇದರಿಂದ ಇನ್ನೊಂದು ಲಾಭ ಏನಿದೆ ಅಂದರೆ ಶೋಷಣೆಗೊಳಗಾಗೋದು ಕಡಿಮೆ ಆಗ್ತಾ ಇದೆ. ಅದರಿಂದ ಯಾವ ಹಣ ಬಡ್ಡಿಯೇ ತೆರ್ತಾ ಇದ್ದಿನೋ ಕೊಡ್ತಾ ಇದ್ದಿದ್ದನೋ ಅದಷ್ಟನ್ನು ಕೂಡ ಆ ಹಣವನ್ನು ಕೂಡ ಈತ ಜಮೀನು ಅಭಿವೃದ್ಧಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ನಿರೀಕ್ಷಿತ ಪ್ರಮಾಣದಕ್ಕಿಂತ ಜಾಸ್ತಿ ಅಭಿವೃದ್ಧಿಯನ್ನು ಕೃಷಿಕ ಹೊಂದ್ತಾ ಇದ್ದಾನೆ ಅಂತ ನನ್ನ ಅಭಿಪ್ರಾಯ. ಶೇಕಡ 98% ಮರುಪಾವತಿ ಆಗ್ತಾ ಇದೆ, ಅಥವಾ 1-2% ಮರುಪಾವತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹಿನ್ನಡೆ ಆಗ್ತಾ ಇದೆ. ಕಾರಣ ಏನಿರ್ಬೋದು ಹಿನ್ನಡೆಗೆ? ಸಾಮರ್ಥ್ಯದ ಕಲ್ಪನೆ ಇಲ್ಲದೆ ಸಾಲವನ್ನು ಮಾಡಿಕೊಂಡಾಗ ಮರುಪಾವತಿ ಕಷ್ಟ. ಎಲ್ಲ ಬೆಳೆಗಳಲ್ಲೂ ನಿಶ್ಚಿತವಾದಂಥ ಉತ್ಪನ್ನ ಅಥವಾ ಇಲ್ಲ, ಮನೆ ಕಟ್ಟೋದು, ಮದುವೆ ಮಾಡೋದು, ವಿವೇಚನೆ ಇಲ್ಲದ ಈ ರೀತಿಯ ಖರ್ಚುಗಳು ಅಂದರೆ ಅನುತ್ಪಾದಕವಾದಂಥ ಖರ್ಚು ವೆಚ್ಚಗಳಿಂದ ಸಾಲ ಮರುಪಾವತಿ ಮಾಡೋದು ಕಷ್ಟ. ಅದಾಗಿ ಅವರು ಮನವೊಲಿಸಿ ಅವರನ್ನು ನಮ್ಮ ಒಂದು ದಾರಿಗೆ ತಂದು ರೆಗ್ಯುಲರೈಸ್ ಮಾಡಿ, ಇಲ್ಲ ಹೀಗಲ್ಲ ಹೀಗೆ ಅಂತ ಸಂಘವೇ ಇದ್ದು ಅವರಿಗೊಂದು ಚಾಕ್ಔಟ್ ಮಾಡಿ ಬಜೆಟ್ ಮಾಡಿ ಆದಷ್ಟು ಟ್ಯಾಕಲ್ ಮಾಡ್ತೇವೆ. ಕೆಲವೊಂದು ನಮ್ಮ ಕೈಯಿಂದ ಹೊರತಾದ ಪ್ರಕರಣವೂ ಇರ್ತದೆ. ಕೆಲವೊಂದು ಬುದ್ಧಿಪೂರ್ವಕ ಕಟ್ಟುಬಾಕಿ ಮಾಡೋರು ಇರ್ತಾರೆ, ಯಾವುದೋ ಸಿಟ್ಟು ಎಲ್ಲೋ ತೆಗಿತಾ ಇರ್ತಾರೆ. ಹಾಗಾಗಿ ಅದು 8% ಇರಲೇಬೇಕಾದ್ರು ನೈಸರ್ಗಿಕ ಅಂದ್ರೆ ಹೆಚ್ಚು ಕಡಿಮೆ ನಿಮ್ಮ ಮೆಂಬರ್ಸ್ ಇಲ್ಲಿ ಯಾರು ಸದಸ್ಯರಿದ್ದಾರೆ ಪ್ರತಿಯೊಬ್ಬರ ಹಿನ್ನೆಲೆ, ಆರ್ಥಿಕ ಪರಿಸ್ಥಿತಿ, ಅವರ ನಡವಳಿಕೆ ಎಲ್ಲ ಗೊತ್ತಿರುತ್ತೆ ನಿಮಗೆ? ಖಂಡಿತವಾಗ್ಲೂ ಗೊತ್ತಿರುತ್ತದೆ. ಅದನ್ನು ನಾವು ಅಧ್ಯಯನ ಮಾಡದೇ ಇದ್ರೆ ಸಹಕಾರ ತತ್ವದಡಿಯಲ್ಲಿ ನಾವು ಆರ್ಥಿಕ ವ್ಯವಹಾರ ಮಾಡೋದು ಬಹಳ ಕಷ್ಟ. ಒಂದು ಆರ್ಥಿಕ ಸಂಸ್ಥೆಗೆ ಲಾಭ ಮಾಡೋದು ಒಂದೇ ಉದ್ದೇಶ ಇರುತ್ತೆ. ಸಹಕಾರ ಸಂಸ್ಥೆಗೆ ಲಾಭ ಮಾಡೋ ಉದ್ದೇಶದ ಜೊತೆ ಜೊತೆಯಲ್ಲಿ ಕೃಷಿಕರನ್ನ ಅಥವಾ ನಮ್ಮ ಸದಸ್ಯರನ್ನ ಬೀಳಲಾರದಂಗೆ ಅವನನ್ನು ಸ್ವಾವಲಂಬನೆ ಮಾಡೋದು ಕೂಡ ಗುರಿ ಇರುತ್ತೆ. ಕೇವಲ ಆರ್ಥಿಕ ಸಂಸ್ಥೆಗೆ ಕಾಗದ ಪತ್ರಗಳು ಮತ್ತು ಡಾಕ್ಯುಮೆಂಟೇಷನ್ನು, ಕಾಗದ ಪತ್ರಗಳು ಅಥವಾ ಮನುಷ್ಯನ ಮುಖವನ್ನು ನೋಡದೆ ಕಾಗದ ಪತ್ರಗಳ ಆಧಾರದ ಮೇಲೆ ಅಷ್ಟು ವ್ಯವಹಾರ ಎಲ್ಲ ವ್ಯವಹಾರ ನಡೀತಾ ಇರ್ತವೆ. ಬಟ್ ಸಹಕಾರ ಸಂಘಗಳಲ್ಲಿ ಕಾಗದ ಪತ್ರದಕ್ಕಿಂತ ಹೆಚ್ಚಿನ ಮಹತ್ವ ಆತನ ವರ್ತನೆ ಅಥವಾ ಆತನ ಹಿನ್ನೆಲೆ, ಆತನ ಒಟ್ಟಾರೆ ಶಿಸ್ತು, ಈ ರೀತಿಯ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ಪರಿಗಣಿಸೋದ್ರಿಂದ ಇಲ್ಲಿ ಕೇವಲ ಲಾಭ ಒಂದೇ ಮುಖ್ಯ ಅಲ್ಲ, ಜೊತೆಯಲ್ಲಿ ಆತನು ಬದುಕಬೇಕು ಅನ್ನೋ ಕಾರಣದಿಂದ ಅಂದರೆ ಕೃಷಿಕನೂ ಕೂಡ ಸ್ವಾವಲಂಬಿ ಆಗಬೇಕು ಅನ್ನೋ ಇದರಿಂದ ಸ್ವಲ್ಪ ಕಷ್ಟ. ಅದು ಬ್ಯಾಲೆನ್ಸಿಂಗ್ ರೈತನನ್ನು ಅಧ್ಯಯನ ಮಾಡದೇ ಇದ್ರೆ ಅದು ಸಾಧ್ಯನೇ ಆಗೋದಿಲ್ಲ. ಮತ್ತೆ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗಬಹುದು, ಇದಕ್ಕೂ ಸವಾಲು ಇದೆ. ಹೌದು, ಖಂಡಿತವಾಗ್ಲೂ ಇದೆ. ಹೇಗೆ ಅಂದರೆ ರಿಪೇಮೆಂಟ್ ಕೆಪ್ಯಾಸಿಟಿ ಸರ್ಟನ್ ಲಿಮಿಟ್ 100,000 ಇದೆ ಒಬ್ಬನ ರಿಪೇಮೆಂಟ್ ಓದಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಅವನಿಗೆ 10,00,000 ಬೇಕಾದರೂ ಸಂಘ ಸಾಲ ಕೊಟ್ಟಿದ್ದಿದೆ, ಕೊಡ್ತಾನೂ ಇದೆ. ಎಜುಕೇಷನ್ ಫಸ್ಟು. ಹಾಗಾಗಿ ಅಂದರೆ ಹೇಳಿದಾಗೆ ಸದಸ್ಯರನ್ನು ಬಿಟ್ಟು ಕೊಡೋ ಪ್ರಶ್ನೆ ಇಲ್ಲ. ಅದು ಮದುವೆ ಬರಲಿ, ಸಾವಿರಲಿ, ಎಜುಕೇಷನ್ ಇರಲಿ, ಯಾವುದೇ ಇರಲಿ, ಅದೆಲ್ಲವೂ ನಮ್ಮಲ್ಲೇ ಆಗಬೇಕು ಅನ್ನುವಂಥ ಒಂದು ಧ್ಯೇಯ. ಹೌದು, ಪ್ರತಿಯೊಂದು ನಮ್ಮಲ್ಲೇ ಇರಬೇಕು. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿ, ಆದರೆ ಶೋಷಣೆಗೆ ಒಳಗಾಗದ ರೀತಿಯಲ್ಲಿ ನಡೆದುಕೊಳ್ಳಿ ಅನ್ನುವಂಥ ಸಂದೇಶವನ್ನು ಹೇಳೋದಕ್ಕೆ ಬಯಸ್ತೇನೆ. ಒಳ್ಳೆಯದು ಜೀನ್ ಭಟ್ ಅವರು. ಇಷ್ಟೆಲ್ಲ ಒಂದು ಸಹಕಾರ ಸಂಘ ಗ್ರಾಮೀಣ ಮಟ್ಟದಲ್ಲಿ ಏನೆಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಒಂದು ರೀತಿಯಿಂದ ಹುರಿದುಂಬಿಸ್ತಾ ಇದೆ, ಒಳಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದೆ, ಮತ್ತು ಅವರು ನಮ್ಮ ಸದಸ್ಯರು, ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ, ನಮ್ಮ ಕೈ ಹಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇಂಥ ಎಲ್ಲ ಮಾತುಗಳನ್ನು ಹೇಳಿದರೆ ಇಷ್ಟೆಲ್ಲ ನಿಮ್ಮ ಭಾವನೆಗಳನ್ನು, ನಿಮ್ಮ ಒಂದು ಗುರಿಗಳನ್ನು ಮತ್ತು ನಿಮ್ಮ ಪ್ರೀತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ ತಮಗೂ. ರೈತ ಬಾಂಧವರೇ, ಇದುವರೆಗೂ ಹಾಸನಗಿಯಲ್ಲಿರುವ ಗ್ರಾಮೀಣ ಸೇವಾ ಸಹಕಾರಿ ಸಂಘದಿಂದ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಕುರಿತು ಈ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಗಣಪತಿ ಎನ್ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಮೋ ಕೆ ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ.

ಮರಳನ್ನ ನೆನೆಸಿ ಹೆಚ್ಚಿನ ನೀರನ್ನ ಬಸಿದು ಪ್ರತಿ ಟ್ರೇಗೆ ಬೆಳೆಗಳಿಗನುಗುಣವಾಗಿ 50-100 ಬೀಜಗಳನ್ನ ಸಮಾನ ಅಂತರದಲ್ಲಿ ಅರ್ಧ ಅಂಗುಲ ಆಳಕ್ಕೆ ಊರಬೇಕು. ಹೀಗೆ 4 ಟ್ರೇಗಳಲ್ಲಿ ಬೀಜವನ್ನ ನೆಟ್ಟು ನೀರನ್ನ ಉಣಿಸುತ್ತಾ ಬೆಳೆಗಳಿಗೆ ತಕ್ಕಂತೆ ಒಂದು ವಾರದ ನಂತರ ಮೊಳಕೆಯೊಡೆದ ಸಸಿಗಳನ್ನ ಎಣಿಸಬೇಕು. 4 ಮಾದರಿಗಳ ಪರೀಕ್ಷೆಯ ಸರಾಸರಿ ಮೊಳಕೆ ಪ್ರಮಾಣ ಖಚಿತಪಡಿಸಿಕೊಂಡು ನಿಗದಿಪಡಿಸಿದ ಮೊಳಕೆ ಪ್ರಮಾಣ ಹೊಂದಿದ್ದರೆ ಮಾತ್ರ ಅಂತಹ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು ಸಾಯಂಕಾಲ 6:50 ಪ್ರಸಾರವಾಗಲಿದೆ. ಹೈನುಗಾರಿಕೆಯ ಅನುಭವಗಳ ಕುರಿತು ಜೊಯ್ಡಾ ತಾಲೂಕಿನ ವಾಣಿ ರಾಘವೇಂದ್ರ ಪೈ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸಲಿದ್ದಾರೆ HB ರಾಮಡಿಗೆ, ಹಾಗೂ ಪೌಷ್ಟಿಕ ಕೈತೋಟ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ರವಿ ವಾಯ್. ನಾಳೆ ಸಂಜೆ 5:30 ಸಂಬಾಲಿಸುತ್ತ ಸಾಗೋಣ ಬಾಳಪಥದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಾಯಂಕಾಲ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಕಾರವಾರ ತಾಲೂಕು ನಂದವಾಳದ ಅಂಗನವಾಡಿ ಶಿಕ್ಷಕಿ ಹಾಗೂ ಕೃಷಿ ಮಹಿಳೆ ಸುಜಾತಾ ಎಸ್ ನಾಯ್ಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಫ್ಲೋರಿನ್ ರೋಷ್. ಇಂದು ರಾತ್ರಿ 10:05 ಇತ್ತೀಚೆಗೆ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತ ನಾಡಿನ ಹೆಸರಾಂತ ಸಂಗೀತ ಕಲಾವಿದ ಪಂಡಿತ್ ವೆಂಕಟೇಶ ಕುಮಾರ್ ಅವರೊಡನೆ ಒಂದು ಆಪ್ತ ಮಾತುಕತೆ ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಬಸು ಬೇವಿನಗಿಡದ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ ಸುರಕ್ಷಿತ ಆಹಾರ ಸದೃಢ ಆರೋಗ್ಯ. ಪ್ರಾಯೋಜಕರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಸಂಜೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಚಾಲಿ ಮಾಣಿಗೌಡ ಮತ್ತು ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಹಾಡುಗಳು. ನಾಳೆ ರಾತ್ರಿ 9:30 ಕನ್ನಡ ಭಾರತಿ ಗೀತ ರೂಪಕ ಯಕ್ಷ ಭಾವಗೀತ ಪ್ರಸಾರವಾಗಲಿದೆ. ರಚನೆ ಮತ್ತು ಪ್ರಸ್ತುತಿ ಅನಂತ ಪದ್ಮನಾಭ ಪಾಠಕ್, ನಿರ್ಮಾಣ ದಿವಾಕರ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ವಾಣಿಜ್ಯ ಪ್ರಕಟಣೆಯ ನಂತರ ಜನಪದ ಸಂಗೀತ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಕಾರ್ಯಕ್ರಮದಲ್ಲಿ ಸೋಮಿ ಬುದ್ದುಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಜಾನಪದ ಗೀತೆಗಳು. ಈಗ ನಮ್ಮ ಹಾಲಕ್ಕಿ ಸಮಾಜದಲ್ಲಿ ಶಿಶು ತುಟ್ಲಲ್ಲಿ ಹಾಕ್ಬೇಕಿದ್ರೆ ಫಸ್ಟ್ ನಮ್ ಇಂಥ ಹಾಡಾಡೋದು ಅಯ್ಯಂಬುದೇ ನಾರೇಣ ಕೇಳಿನೋ ತುಂಗು ಕರು ತೊಟ್ಲ ಕಳೋಗಿನೋ ಅಯ್ಯಂಬದೇ ನಾರೇಣ ಸ್ವಾಮಿ ಕೇಳಿನೋ ತುಂಗು ಕೈ ತೊಟ್ಲ ಕಳೋಗಿನೋ ತುಂಗು ಕೈ ತೊಟ್ಲ ಕಳಗಿನೋ ನಾರೇಣ ಸ್ವಾಮಿಯೋ ರಾಜು ಕಳೆ ಕಳಗಿನು ನಾರಾಯಣ ಚಮ್ಯೋ ಲಾಸು ಕೈಲರ್ವಿ ಕಳಗಿನು ಲಾಸು ಕೈಲರ್ವಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡು ಕೈ ಬೊಗರಿ ಕಳಗಿನು ಲಾಸು ಕೈಲರ್ವಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡು ಕೈ ಬೊಗರಿ ಕಳೋಗಿನೋ ಲಾಡು ಕೈ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ಕೈ ಬೊಗರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ತ್ವರೆಗೆ ಮಂಗನ ಮರಿ ಕಂಡೀರೋ ಲಾಡಿ ಬಾರಂದೆ ಕಳೋಗಿರೋ ಲಾಡು ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿರೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ಲಾಡೆ ಬಾರಂದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ತಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗುಲ ತಂದು ಹಾಕಿದಾಗ ಹೇಳ್ತಿರು ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಗದ್ದುಗೆ ಮ್ಯಾನೆ ಎರಿ ಮಾವ ಕಂದನ ಮಾವೋ ಮುದ್ದು ಬಾರಂದೆ ಕರಾವಾನೋ ಗದ್ದು ಗಿ ಮಾವೋ ಎಂದು ಬಾರಂದೆ ಕರಿದನೋ ಮುದ್ದು ಬಾರಂದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲುವ ಬಾರಂದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗುಲ್ವೇಲಿದಾನೋ ಮುದ್ರೆ ದುಂಗುಲ್ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತಾ ಎಳೋವಾನೋ ದೇ ದುಂಗುಲ್ವೇಡುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಮುದ್ದು ಒಳ ಬ್ಯಾಡಂದನು ನಳವನು ನಮ್ಮಲೆ ಕಂದೋ ಕೊಡನ ನೀರಲ್ಲ ದುಡೋಬೇನೋ ದೇವರಂದಿನಂದಿನು ನಮ್ಮಲೆ ಕಂದು ಕೊಡೋಣ ನೀರಲ್ಲ ದುಡೋಬೀನೋ ಕೊಡೋಣ ನೀರಲ್ಲ ದುಡುಬೀನು ನಮ್ಮಲೆ ಕಂದು ಲಾಡು ಲಂಗಳವೇ ಕೆಚೋರದೋ ಕೊಡೋಣ ನೀರಲ್ಲ ಕುಳುಗಿನು ನಮ್ಮಲೆ ಕಂದು ಲಂಗಳ ನೀರಲ್ಲ ಕೆಸರದೋ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ಬೋಯೋವಾಳು ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದು ತಾಯೇ ಬಂದೆ ಕಂದ ನೆಗಿದಾಳು ಬೇಡ ನಮ್ಮ ಕಂದ್ಗೆ ಬೋಯ್ ಬೇಡ ನಮ್ಮಲೆ ಕಂದ್ಗೆ ಒಡೆದೋರ ಕೈಯ ಮುರಿಯಬೇಕು ಬಡಿ ನಮ್ಮ ಕಂದ ಬೈ ಬಡಿ ನಮ್ಮಲೆ ಕಂದು ಒಡೆದೋರ ಕೈಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡುವ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವ ಒಡೆದೋರ ಕೈಯ ಮುರಿ ಕೊಡು ನಮ್ಮ ಕಂದಾಗೆ ವೈದೋರ ಪ್ರಯ ಮುರಿ ಕೊಡುವ ಎಲ್ಲೆಲ್ಲೋ ಕುಂತಿ ಕಾಣಿಳ ತಾಯೆ ಕೇಳೆ ಊರು ಕೇಳಲ ಗರೋ ಜೀರೋ ಊರು ಕೇರಲ ಗಿರ ಜೀರೋ ಪಂಡೋರೋ ಕೆರೆಯ ಬಾವಿಯಲ್ಲ ಗರೋ ಜೀರೋ ಕೇರಲ ಗಿರ್ಗಿರು ಪಾಂಡೋರೇ ಗಿರು ಬಾಲ ಗಿರೋ ಚಿರೋ ಕೆರೆಯ ಬಾಲ ಗಿರ್ಗಿರು ಪಾಂಡೋರೋ ಎಲ್ಲೆಲ್ಲ ಕುಂತಿ ತಾಯೇ ಕಾಣೋ ನಿಲ್ಲೋ ಕೆರೆಯು ಬಾವೆಲ್ಲ ಗರ್ಚಿರು ಕುಂತಿ ತಾಯೇ ಎಲ್ಲೆಲ್ಲ ಕುಂತಿ ಕಾಣೋ ನಿಲ್ಲೋ ಎಲ್ಲೆಲ್ಲ ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರುಗೆ ಮನೆಗೆ ಬರೋವಾರೋ ಕುಂತಿ ಕಾಣಿಲ್ಲ ತಿರುಗೆ ಮನೆಗೆ ಬರೋವಾರೋ ಹಿಂದೆ ತಿರುಗೆ ಮನೆಗೆ ಬರುವಾರೋ ಪಾಂಡೋರೋ ಭೀಮಲೆ ಮಗ ಕದವಾ ವಡಿದಾರೋ ಎಲ್ಲೆಲ್ಲೆ ತಿರುಗೆ ಬರುವಾರೋ ಕುಂತಿ ಮಾಡೋರೋ ಭೀಮಲೆ ಕದವಾ ವಡಿದಾನೋ ಭೀಮ ಮಗ ಕದುವ ಒಡೆದಾನು ಪಾಂಡೋರೋ ಲಂಗ ಎಲ್ಲರು ಕದುವ ತೆಗಿದಾನೋ ಭೀಮ ಮಗ ಕದುವೆ ಒಡೆದಾನು ಭೀಮಲೆ ಮಗನೋ ಮಂಗ ಎಲೆ ಕದುವ ತಗಿದಾನೋ ಲಂಗ ಎಲೆ ಕದುವ ತಗದಾನು ಭೀಮಲೆ ಮಗದೋ ದಾದರೆ ಒಳಗೆ ಬರೋವಾರೋ ಕದುವ ತಗದನು ಭೀಮಲೆ ಮಗನೇ ತಾನಾದರೆ ಒಳಗೆ ನಡೆಯಿದನು ಯಾರೇ ಬೊಯ್ದರೆ ಯಾರಲೇ ಒಡೆದರೆ ತಾಯೇ ಯಾರಲೆ ಕುಂದದ ಮಾತಾ ನುಡಿದಾರೋ ಯಾರೇ ಬೆಳೆದರೆ ಯಾರೇ ಬೆಳೆವರದಾರೆ ಯಾರೇ ಕುಂದದ ಮಾತಾ ನುಡಿದಾರೋ ಯಾರೋ ಒಯ್ನಿಲ್ಲ ಯಾರೋ ಬೊಯ್ನಿಲ್ಲ ಮಗನೇ ಯಾರೋ ಕುಂದದ ಮಾತಾ ನುಡಿ ನಿಲ್ಲೋ ಯಾರು ಬಳಿ ನಿಲ ಯಾರು ಬೈಲಿಲ ತಾಯೇ ಯಾರು ಕುಂದದ ಮಾತ ನುಡಿ ನಿಲೋ ಯಾರು ಕುಂದದ ಮಾತ ನುಡಿ ನಿಲ ಮಗದಿರಿಯ ಕೇಳಿರೋ ನಿಮ್ಮ ದೊಡ್ಡವೇ ಮನೆಯಲೋ ಯಾರು ಕುಂದದ ಮಾತ ನುಡಿ ನಿಲ ಮಗನಿಗೆ ಕೇಳೋ ನಿನ್ನ ದೊಡ್ಡವೇ